ಇವತ್ತು ಅಡಿಕೆ ಬೆಳೆಗಳಲ್ಲಿ ಕೆರೆ ಮಣ್ಣು ಯಾವ ರೀತಿ ಬಳಕೆ ಮಾಡಬೇಕು, ಇದರ ಜೊತೆಗೆ ಮತ್ತೆ ಅಡಿಕೆ ಬೆಳೆಗೆ ಯಾವ ರೀತಿಯಾದಂಥ ಒಂದು ಪೋಷಕಾಂಶಗಳನ್ನ ಕೊಟ್ಟು ಅಲ್ಲಿ ನಾವು ನಿರ್ವಹಣೆ ಮಾಡಿದಲ್ಲಿ ಅಡಿಕೆ ಬೆಳೆ ಸಾಕಷ್ಟು ನಮಗೆ ಒಂದು ಆದಾಯ ಅಂತಂದ್ರೆ ಇಳುವರಿ ತಂದು ಕೊಡುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಹಿರಿಯ ಕ್ಷೇತ್ರ ಅಧೀಕ್ಷಕರು ಹಾಗೂ ಮಣ್ಣು ವಿಜ್ಞಾನಿಯಾದಂತಹ ಡಾಕ್ಟರ್ ಸರ್ವಜ್ಞ ಸಾಲಿಮಠ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಂದ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಈಗ ಮೊದಲನೇದಾಗಿ ಹೇಳಿ ಸರ್, ಇತ್ತೀಚೆಗೆಲ್ಲ ನಮ್ಮ ರೈತರು ಅಡಿಕೆಯನ್ನು ಸಾಕಷ್ಟು ಬೆಳೀತಾ ಇದ್ದಾರೆ, ಅಡಿಕೆ ತೋಟಗಳಲ್ಲಿ ಈ ಒಂದು ಕೆರೆ ಮಣ್ಣನ್ನು ಬಳಕೆ ಮಾಡ್ತಾ ಇದ್ದಾರೆ, ಅಂದ್ರೆ ಕೆರೆ ಮಣ್ಣು ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿಯಾದಂತಹ ಒಂದು ಮಣ್ಣನ್ನು ನಾವು ಬಳಕೆ ಮಾಡಿದ್ರೆ ಸೂಕ್ತ ಅಂತ ಹೇಳ್ತೀರಿ ಸರ್? ಯಾವುದೇ ಒಂದು ಹೊಲಕ್ಕೇನಿದೆ ಬೇರೆ ಕಡೆಯಿಂದ ಮಣ್ಣನ್ನು ತೆಗೆದುಕೊಂಡು ಬಂದು ಹಾಕ್ತಕ್ಕಂಥದ್ದು ಮಣ್ಣಿನ ಫಲವತ್ತತೆಯನ್ನ ಅಭಿವೃದ್ಧಿಗೊಳಿಸಲಿಕ್ಕೆ ನಮಗೆ ಹಿಂದಿನ ಕಾಲದಿಂದ ಬಂದಿದೆ. ನಮ್ಮ ತಾತ ಮುತ್ತಾತ ಇವರೆಲ್ಲ ಮಾಡ್ಕೊಂತ ಬಂದಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಡಿಕೆ ಬೆಳೆಗಾರರು ಸುತ್ತಮುತ್ತ ದಾವಣಗೆರೆ, ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಸಾಕಷ್ಟು ಈಗ ಅಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ. ಆದರೆ ಅಡಿಕೆಗೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ತಮ್ಮ ಜಮೀನಿನ ಮಣ್ಣು ಚೆನ್ನಾಗಿದ್ದರೂ ಕೂಡ ಇವರು ಈ ಗೋಡು ಮಣ್ಣನ್ನು ಹತ್ತಿರದಲ್ಲಿರ್ತಕ್ಕಂಥ ಕೆರೆ ಗೋಡು ಮಣ್ಣನ್ನು ತಂದು ಅದು ಎಷ್ಟು ಟನ್ನಗಟ್ಟಲೆ ಅದು ಸಿಕ್ಕಾಪಟ್ಟೆ ಒಂದೊಂದು ಫೀಟ್ ಎತ್ತರ ಅಷ್ಟು ಮಣ್ಣನ್ನು ನಾನು ಹಾಕ್ತಕ್ಕಂಥದ್ದು ಈಗಾಗಲೇ ನಮ್ಮ ಫಾರ್ಮ್ ಸುತ್ತಮುತ್ತಲು ಮತ್ತು ಈ ಚನ್ನಗಿರಿ ತಾಲೂಕು ಇರ್ಬೋದು, ದಾವಣಗೆರೆ ಇರ್ಬೋದು, ಇಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ. ಹಾಕ್ಲಿಕ್ಕೇನು ತೊಂದರೆ ಇಲ್ಲ, ಆದರೆ ಒಂದು ನಾವಿಲ್ಲಿ ಎಚ್ಚರ ವಹಿಸ್ಬೇಕ್ರಿ. ಇಲ್ಲಿ ಏನು ಎಚ್ಚರ? ಅದು ಮಣ್ಣಿನ ಫಲವತ್ತತೆಯನ್ನು ಅಭಿವೃದ್ಧಿಗೊಳಿಸ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ಜಮೀನಿನ ಮಣ್ಣನ್ನು ಏನಪ್ಪಾ ನಾವು ಪರೀಕ್ಷೆ ಮಾಡ್ಕೋಬೇಕು. ಪರೀಕ್ಷೆ ಅಂದ ತಕ್ಷಣ ಯಾವ ಪರೀಕ್ಷೆ? ಮಣ್ಣು ಹೊಡಿಲಿಕ್ಕೆ ಒಂದು ಭೌತಿಕ ಗುಣಧರ್ಮಗಳು, ಇನ್ನೊಂದು ರಾಸಾಯನಿಕ ಗುಣಧರ್ಮಗಳು. ಭೌತಿಕ ಅಂದರೆ ಯಾವ್ಯಾವು? ಮಣ್ಣಿನಲ್ಲಿ ಜೇಡಿಯಂಶ ಎಷ್ಟಿದೆ, ಆಮೇಲೆ ಮರಳಿನಂಶ ಎಷ್ಟಿದೆ, ಹೂಳಿನಂಶ ಎಷ್ಟಿದೆ, ಅಂದರೆ ಸ್ಯಾಂಡ್, ಸಿಲ್ಟ್ ಮತ್ತು ಕ್ಲೇದ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೋಬೇಕು. ಜೊತೆಗೆ ನಾವು ಹಾಕ್ತಕ್ಕಂಥ ಮಣ್ಣಿನಲ್ಲಿ ಕೆರೆಗೂಡು ಅಂತ ಹೇಳ್ತೀವಲ್ವ, ಅದರಲ್ಲಿ ಈ ಜೇಡಿಯಂಶ ಎಷ್ಟಿದೆ? ಹೆಚ್ಚಾಗಿ ಕೆರೆಗೂಡಲ್ಲಿ ಏನಿರ್ತತಿ? ಜೇಡಿಯಂಶ, ಕ್ಲೇ ಕಂಟೆಂಟ್ ಜಾಸ್ತಿ ಇರ್ತದೆ ಮತ್ತು ಸಿಲ್ಟ್, ಈ ಹೂಳಿನಂಶ ಕೂಡ ಇರ್ತದೆ. ಮರಳು ಸ್ವಲ್ಪ ಕಡಿಮೆ. ಅದಕ್ಕಾಗಿ ನನ್ನ ಜಮೀನಿಗೆ ಇದು ಸೂಕ್ತವಾಗಿದೆಯೋ ಇಲ್ಲವೋ ಫಸ್ಟ್ ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಂತರ ಏನು ಪ್ರಶ್ನೆ ಬರ್ತದೆ? ಇದನ್ನು ಪರೀಕ್ಷೆ ಮಾಡಿದ ನಂತರ ಎಷ್ಟು ಹಾಕಬೇಕು ಅಂತ. ಅದಕ್ಕೆ ನಾವೇನು ಒಂದು ಸಂದೇಶ ಕೊಡ್ತಕ್ಕಂಥದ್ದು ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಂದರೆ, ನೀವು ಹಾಕುವಾಗ ಯಾವುದೇ ಒಂದು ಮಣ್ಣನ್ನು ಫಸ್ಟು ಆ ಕೆರೆಗೂಡನ್ನು ಪರೀಕ್ಷೆ ಮಾಡಿಸಿ, ನಂತರ ನಿಮ್ಮ ಜಮೀನಿನ ಮಣ್ಣನ್ನು ಕೂಡ ತಂದು ಮಣ್ಣಿನ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿಸ್ಕೊಂಡು ಮಾಹಿತಿಯನ್ನು ಏನಿದೆಯಲ್ಲ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಒಂದು ಎಕರೆ ಜಮೀನಿಗೆ ಎಷ್ಟು ಬೇಕಾಗುತ್ತೆ ಮಣ್ಣು, ಆಮೇಲೆ ಹೇಗೆ ಹಾಕಬೇಕು. ಸುಮ್ಮನೆ ನಾನು ಹಾಕಿಟ್ಬಿಟ್ರೆ ಕೆಳಗಡೆ ಭಾರ ಆಗಿ ಅಡಿಕೆ ಬೇರುಗಳಿಗೇನಿದೆಯಲ್ಲ ಅವು ಡ್ಯಾಮೇಜ್ ಮಾಡ್ತವೆ, ಹಾಳಾಗ್ತವೆ. ಅದಕ್ಕೋಸ್ಕರ ಒಂದು ಇಂಚ್ ಹಾಕಬೇಕಾ, ಎರಡು ಇಂಚ್ ಹಾಕಬೇಕಾ, ಎಷ್ಟು ಪ್ರಮಾಣದಲ್ಲಿ ಹಾಕಿದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಿದೆಯಲ್ಲ ಸಾಮಾನ್ಯವಾಗಿರುತ್ತೆ. ಇಲ್ಲದೇ ಇದ್ದರೆ ನೀರು ಹೆಚ್ಚು ಹಿಡ್ಕೊಳ್ತಂತಂದರೆ ಅಡಿಕೆಗೆ ತೊಂದರೆ ಆಗ್ತದೆ. ನಾವು ನೋಡ್ತೇವೆ ಎಷ್ಟೋ ತೋಟಗಳು ಈ ಕೆರೆಯ ಗೂಡನ್ನು ಬಳಸಿದ ನಂತರನೇ ಹಾಳಾಗಿದ್ದಾವೆ. ಅದಕ್ಕೆ ಕೆರೆ ಗೂಡನ್ನು ಪರೀಕ್ಷೆ ಮಾಡೋದು ಒಂದು ಮುಖ್ಯ. ಆಮೇಲೆ ಎಷ್ಟು ಹಾಕಬೇಕು, ಯಾವ ರೀತಿ ಅದನ್ನು ಮಿಕ್ಸ್ ಮಾಡಬೇಕು ಅನ್ನೋದೇನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಕೆರೆಗೋಡು ಅಂತಂದ್ರೆ ಕಪ್ಪು ಮಣ್ಣೇ ಜಾಸ್ತಿ ಬರುತ್ತೆ ಸರ್, ಅಂದ್ರೆ ಕೆರೆ ಮಣ್ಣು ತಗೊಂಡೋಗಿ ಪರೀಕ್ಷೆ ಮಾಡಿಸ್ಬೇಕು ಮೊದಲು ಅಂತ ಹೇಳ್ತೀರಾ? ಹೌದ್ರಿ. ಈಗ ಕಪ್ಪು ಅಥವಾ ಕೆಂಪು ಮಣ್ಣು ಅನ್ನೋದಕ್ಕಿಂತ ಕೆರೆ ಗೋಡು ಯಾವ್ದಿದೆ, ಗೋಡು ಅಂದ ಮೇಲೆ ಅದರಲ್ಲಿ ಸಿಲ್ಟಿನ ಪ್ರಮಾಣ ಮತ್ತು ಕ್ಲೇ ಕಂಟೆಂಟ್ ಜೇಡಿಯ ಪ್ರಮಾಣ ಹೆಚ್ಚಿದ್ದೇ ಇರುತ್ತೆ. ಈಗ ಒಂದು ವೇಳೆ ನಮ್ಮ ಜಮೀನಿನ ಮಣ್ಣು ಜೇಡಿಯುಕ್ತವಾಗಿದ್ರೆ ನಿಜವಾಗ್ಲೂ ಕೆರೆ ಮಣ್ಣು ನಮಗೆ ಬೇಕಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕೆ? ಸೂಕ್ಷ್ಮ ರಂಧ್ರಗಳೇನಿರ್ತವೆ ಅವೆಲ್ಲ ಮುಚ್ಕೊಂಡ್ಬಿಡ್ತವೆ ಈ ಮಣ್ಣು ಹಾಕಿದಾಗ. ಮತ್ತೆ ಗಾಳಿ ಆಡುವಿಕೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ಪೋಷಕಾಂಶಗಳ ಒಂದು ಚಲನವಲನ ಏನಪ್ಪ ಕಡಿಮೆ ಆಗುತ್ತೆ. ನೀವೆಷ್ಟೇ ಗೊಬ್ಬರ ಹಾಕಿದೀವಿ ಅಂತ ಇಟ್ಕೊಳ್ಳಿ, ಅದು ಬೇರುಗಳಿಗೆ ಹೋಗೋದಿಲ್ಲ, ಬೇರುಗಳ ಮುಖಾಂತರ ಮೇಲೆ ಹೋಗೋದಿಲ್ಲ. ಅವಾಗ ಏನಾಗ್ತದೆ? ಗಿಡ ಸುಳಿ ಒಣಗೋದು, ಬಾಗೋದು, ಇಂಥವೆಲ್ಲ ಹಳ್ಳಿ ಉದುರೋದು, ಇವೆಲ್ಲ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಅದಕ್ಕೆ ಕೆಂಪು ಅಥವಾ ಕಪ್ಪು ಅನ್ನೋದಕ್ಕಿಂತ ಜೇಡಿಯಂಶ ಎಷ್ಟಿದೆ, ಅದರಲ್ಲಿ ಸಿಲ್ಟ್ ಅಂಶ ಎಷ್ಟಿದೆ, ಇದನ್ನು ನಾವು ತಿಳ್ಕೊಂಡು ನಾವು ಹಾಕಿದ್ರೆ ಬಹಳ ಉತ್ತಮ. ಕೆರೆ ಮಣ್ಣಿನಲ್ಲಿ ನಾವು ಈಗ ಪರೀಕ್ಷೆ ಮಾಡಿ ಅಂದ್ರೆ ಆಧಾರದ ಮೇಲೆ ಮಣ್ಣು ಕೊಡಬೇಕಂತ ಹೇಳಿದ್ರಲ್ಲ, ಈ ಒಂದು ಮಣ್ಣಿನಲ್ಲಿ ಯಾವ ಯಾವ ರೀತಿಯಾದಂತಹ ಪೋಷಕಾಂಶಗಳು ಎಷ್ಟೆಷ್ಟಿದ್ರೆ ಅದು ಈ ಒಂದು ಅಡಿಕೆ ಬೆಳೆಗೆ ಅಂದ್ರೆ ಬೆಳೆಗಳಲ್ಲಿ ಬಳಸಕ್ ಸೂಕ್ತ ಅಂತ ಹೇಳ್ತೀರಾ? ಇಲ್ಲ, ಒಂದನೇದಾಗಿ ನಾವು ಇಲ್ಲಿ ಒಂದು ಯಾವುದೇ ತೋಟಗಳಿಗೆ ಅಡಿಕೆ ಇರಬಹುದು, ತೆಂಗಿರಬಹುದು, ಇವತ್ತು ಯಾವುದೇ ತೋಟಗಳಲ್ಲಿ ನಾವೇನು ಇಚ್ಛೆ ಪಡ್ತೀವಿ, ನೀರು ಹೆಚ್ಚು ದಿವಸದವರೆಗೆ ಅಲ್ಲಿ ಏನಿದೆಯಲ್ಲ ಇರಕೂಡದು, ಬಸಿದು ಹೋಗ್ತಕ್ಕಂಥ ಮಣ್ಣು, ಅಂಥ ಮಣ್ಣು ತೋಟಗಳಿಗೆ ಸೂಕ್ತ ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ಮೊದಲು ಕಾಪಾಡ್ಕೋಬೇಕು. ಎರಡನೇದಾಗಿ ನಾವು ಹಾಕ್ತಕ್ಕಂಥ ಕೆರೆ ಗೋಡಿನಲ್ಲಿ ಏನಾದರೂ ಕರ್ಲು ಅಥವಾ ಉಪ್ಪಿನಂಶ ಲವಣಾಂಶ ಇದೆಯಾ, ಅದು ಬಹಳ ಮುಖ್ಯ. ನಿಮ್ಮ ಜಮೀನು ಚೆನ್ನಾಗಿದೆ, ನೀವೇನು ಮಾಡಿದ್ರೆ ಯಾವುದೋ ಒಂದು ಮಣ್ಣು ಕೆರೆ ಗೋಡನ್ನು ತಗೊಂಡ್ಬಂದು ಹಾಕಿದರೆ ಅದು ಒಂದು ವೇಳೆ ಆ ಪ್ರದೇಶದಲ್ಲಿ ಸಾಕಷ್ಟು ಉಪ್ಪು ಮಣ್ಣಿತ್ತಪ್ಪ ಅಂದರೆ ಅದನ್ನು ತಗೊಂಡು ತನ್ನ ಕೆರೆಯಲ್ಲಿ ಶೇಖರಣೆ ಮಾಡಿಕೊಂಡಿರ್ತದೆ. ಅದನ್ನು ನಾವು ಜಮೀನಿಗೆ ಹಾಕಿದಾಗ ನಮ್ಮ ಜಮೀನು ಏನಾಗ್ತದೆ, ಹಾಳಾಗ್ತದೆ. ಯಾಕೆ? ಅದರಲ್ಲಿರ್ತಕ್ಕಂಥ ವಿನಿಮಯ ಸೋಡಿಯಮ್ಮು ಮತ್ತು ಲವಣಗಳು ಯಾವ್ಯಾವು, ಸೋಡಿಯಂ ಕ್ಲೋರೈಡ್ ಇರ್ಬೋದು, ಮ್ಯಾಗ್ನೇಷಿಯಂ ಕ್ಲೋರೈಡ್ ಇರ್ಬೋದು, ಇವೆಲ್ಲ ಏನದವೆ ನಮ್ಮ ಜಮೀನನ್ನು ಹಾಳು ಮಾಡ್ತವೆ, ನಮ್ಮ ಮಣ್ಣಿನ ರಚನೆಯನ್ನು ಹಾಳು ಮಾಡ್ತವೆ. ಮಣ್ಣಿನ ರಚನೆ ಹಾಳಾಯ್ತಪ್ಪ ಅಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ನೀರಿನಲ್ಲಿ ಪೋಷಕಾಂಶಗಳನ್ನು ಕಳಿಸ್ತಕ್ಕಂಥ ಒಂದು ಚಟುವಟಿಕೆ ಏನಿದೆಯಲ್ಲ ಅಲ್ಲಿ ಕೆಟ್ಟೋಗುತ್ತೆ. ಅದಕ್ಕಾಗಿ ಇದೇನಿದೆಯಲ್ಲ ಅದರಲ್ಲಿರ್ತಕ್ಕಂಥ ಉಪ್ಪಿನಂಶ ಮತ್ತು ಈ ರಾಸಾಯನಿಕ ಗುಣಧರ್ಮಗಳು, ಪಿ ಎಚ್ ಅಂತೀವಿ ರಸಸಾರ, ವಿದ್ಯುತ್ ವಾಹನತೆ ಅಂದರೆ ಉಪ್ಪಿನಂಶ, ವಿನಿಮಯ ಸೋಡಿಯಂ ಅಂದರೆ ಎಕ್ಸ್ಚೇಂಜಬಲ್ ಸೋಡಿಯಂ ಪ್ರಮಾಣ, ಇದು ಎಷ್ಟಿದೆ ಅಂತಕ್ಕಂಥದ್ದು ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ತುಂಬ ಉತ್ತಮ. ಅಂದ್ರೆ ಈಗ ನಾವು ಕೊಡತಕ್ಕಂಥ ಮಣ್ಣಿನಲ್ಲಿ ಯಾವ ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಮಟ್ಟಿಗೆ ಇದ್ದೇವೆ ಇದನ್ನೆಲ್ಲ ಗಮನಿಸಿ ನಾವು ಕೆರೆ ಮಣ್ಣನ್ನ ನಮ್ಮ ಜಮೀನುಗಳಿಗೆ ಕೊಡಬೇಕಾಗುತ್ತೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೀವು ಆಗಲೇ ಕೇಳಿದ್ರಿ ಏನಪ್ಪ ಅಂದ್ರೆ ಯಾವ್ಯಾವ ಪೋಷಕಾಂಶಗಳು ಅಂತ. ಪೋಷಕಾಂಶಗಳು ಬಂದಾಗ ಏನಿದೆ ಅಲ್ಲ, ಕೆರೆಗೂಡಲ್ಲಿ ಪೋಷಕಾಂಶಗಳಿಗಿಂತ ಹೆಚ್ಚಾಗಿ ಅದರಲ್ಲಿ ಜೇಡಿ ಅಂಶ ಮತ್ತು ಸಿಲ್ಟ್ ಇರ್ತದೆ. ಅದು ನಮ್ಮ ಮಣ್ಣಿನಲ್ಲಿ ಏನಿದೆಲ್ಲ ಮಣ್ಣಿಗೆ ಒಂದು ಒಳ್ಳೆಯ ಏನಪ್ಪ ಅಂದ್ರೆ ವಸ್ತು ಅಂತ ಹೇಳ್ಬೋದು. ಆದರೆ ಹೆಚ್ಚು ಪೋಷಕಾಂಶಗಳನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವೇನ್ ಮಾಡಬೇಕು, ಅಡಿಕೆ ತೋಟಕ್ಕೆ ಯಾವ ಪೋಷಕಾಂಶಗಳು ಬೇಕು? ಈಗ ಸರ್ವೇ ಸಾಮಾನ್ಯವಾಗಿ ಅಡಿಕೆಗೆ ಎರಡು ಸಲ ನಾವು ಗೊಬ್ಬರ ಕೊಡಬೇಕು. ಓಕೆ, ಒಂದನ್ನ ಜೂನ್ ಅಲ್ಲಿ ಕೊಡಬೇಕು, ಇನ್ನೊಂದ್ಸಲ ನಮಗೆ ನವಂಬರ್ ಡಿಸೆಂಬರ್ ಅಲ್ಲಿ ಕೊಡಬೇಕು. ಆದರೆ ಯಾವ ಗೊಬ್ಬರ ಕೊಡಬೇಕು, ಯಾವ ಪೋಷಕಾಂಶ ಎಷ್ಟು ಕೊಡಬೇಕು, ಈಗ ಹಿಂಗಾರು ಆಗಿ ಈಗೆಲ್ಲ ಬರ್ತಾ ಇದ್ದಾವೆ. ಇವಾಗ ನೋಡ್ರಿ, ಒಂದು ಈ ಸಮಯದಲ್ಲಿ ಏನಿದೆಯಲ್ಲ ಸರಿಯಾದ ರೀತಿಯಲ್ಲಿ ನಾವು ಲಘು ಪೋಷಕಾಂಶಗಳಾದ ಸತುವು, ಬೋರಾನ್ ಇವು ಬಹಳ ಮುಖ್ಯ. ಇದಕ್ಕೆ ಜಿಂಕ್ ಸಲ್ಫೇಟ್ ಮುಖಾಂತರ ಕೊಡ್ಬೋದು, ಬೋರಾನ್ ಅನ್ನ ಬೋರಾಕ್ಸ್ ಮುಖಾಂತರ ಕೊಡ್ಬೋದು, ಸಾಲಿಬೋರ್ ಮುಖಾಂತರ ಕೊಡ್ಬೋದು. ಆಮೇಲೆ ಸಾರಜನಕ ರಂಜಕ ಪೊಟ್ಯಾಷಿಯಂ ನಮಗೇನು ಶಿಫಾರಸು ಮಾಡಿರ್ತಾರೆ ಅಡಿಕೆಗೆ, ಮಣ್ಣಿನ ಪರೀಕ್ಷೆ ಮಾಡಿಸಿ ಅದರಲ್ಲಿ ಕಡಿಮೆ ಯಾವುದಿದೆ ಹೆಚ್ಚಿದೆ ಅಂತ ನೋಡಿಕೊಂಡು ಅದು 150 ಗ್ರಾಮ್ ಬರ್ತಿತ್ತು 200 ಗ್ರಾಮ್ ಬರ್ತಿತ್ತು ಅಂತ ತಿಳ್ಕೊಂಡು ನಾವು ಒಂದು ಗಿಡಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಏನಿದೆಲ್ಲ ಹಾಕಿ ನೀರಲ್ಲಿ ಅದು ಸರಿಯಾದ ರೀತಿಯಲ್ಲಿ ನೀರು ಬೀಳ್ಬೇಕಲ್ಲಿ. ಗೊಬ್ಬರ ಎಲ್ಲಿ ಹಾಕಬೇಕು ಇದು ಬಹಳ ಮುಖ್ಯ ಇದೆ. ರೈತರು ಬಡ್ಡಿ ಕೊಡೋದಲ್ಲ ಗೊಬ್ಬರವನ್ನು, ಒಂದು ಕನಿಷ್ಠ 2 ಫೀಟ್ 60 ಸೆಂಟಿಮೀಟರ್ ದೂರದಲ್ಲಿ ಎಲ್ಲಿ ಕಾಂಡದ ದೂರದಿಂದ ಏನಿದೆಯಲ್ಲ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ಅದು ಮಣ್ಣಿನಲ್ಲಿ ಬೆರೆತು ಸರಿಯಾದ ರೀತಿಯಲ್ಲಿ ತೇವಾಂಶವನ್ನು ಕಾಪಾಡಿದರೆ ಮಾತ್ರ ಅದು ಕರಗಿ ಬೇರುಗಳಿಗೆ ಮುಟ್ಟುತ್ತದೆ, ಇಲ್ಲ ಅಂದರೆ ಅದು ಸರಿಯಾದ ರೀತಿಯಲ್ಲಿ ಹೋಗೋದಿಲ್ಲ, ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಮುಖ್ಯವಾಗಿ ನಾನೇನು ಹೇಳಿದೆ ಅಂತಂದರೆ ಸಾರಜನಕ ರಂಜಕ ಪೊಟ್ಯಾಷ್, ಆಮೇಲೆ ಇದಕ್ಕೆ ಅಡಿಕೆಗೆ ಸುಣ್ಣ ಕೂಡ ಬೇಕು, ಗಂಧಕ ಬೇಕು, ಮ್ಯಾಗ್ನೇಷಿಯಂ ಬೇಕು, ಇವೆಲ್ಲ ಇರತಕ್ಕಂತಹ ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಬೇಕು. ಸರ್, ಈಗ ಅಡಿಕೆ ಬೆಳೆಯಲ್ಲಿ ಒಳ್ಳೆಯ ಒಂದು ಇಳುವರಿ ತಗೋಬೇಕಂತಂದ್ರೆ ಪೋಷಕಾಂಶಗಳನ್ನ ಸಾಕಷ್ಟು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರ, ಈಗ ಪೋಷಕಾಂಶಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶಗಳಾಗಿರ್ಬೋದು ನಾವು ಕೊಡಬೇಕಂತಂದ್ರೆ ವರ್ಷದಲ್ಲಿ ಯಾವ್ಯಾವ ಕಾಲದಲ್ಲಿ ಅಂದ್ರೆ ಯಾವ್ಯಾವ ತಿಂಗಳಲ್ಲಿ ಕೊಟ್ರೆ ಒಳ್ಳೆಯ ಒಂದು ಇಳುವರಿ ಬರುತ್ತೆ ಅಂತ ಹೇಳ್ತೀರಾ ಸರ್? ಎರಡು ಸಲ ನಾವು ಕೊಡಬೇಕಂತ ಶಿಫಾರಸು ಮಾಡಿದೀವ್ರಿ, ಒಂದು ಜೂನ್ನಲ್ಲಿ ಮತ್ತು ಇನ್ನೊಂದು ನವಂಬರ್ ಡಿಸೆಂಬರ್ ಅಲ್ಲಿ. ಆದರೆ ಒಂದು ವೇಳೆ ಹನಿ ನೀರಾವರಿ ಪದ್ಧತಿ ಅಥವಾ ಫರ್ಟಿಗೇಷನ್ ಸಿಸ್ಟಮ್ ಇದ್ರೆ ರಸಾವರಿ ಮುಖಾಂತರ ನೀವೇನಾದರೂ ತೋಟ ಮಾಡ್ತಾ ಇದ್ರೆ ತಿಂಗಳ ತಿಂಗಳ ಕೊಡ್ಬೋದು, ಅದು ಅತ್ಯುತ್ತಮ. ರಸಾವರಿ ಮುಖಾಂತರ ಗೊಬ್ಬರಗಳನ್ನು ಕೊಟ್ಟರೆ ನಿಜವಾಗ್ಲೂ ಅಡಿಕೆಯ ಇಳುವರಿಯನ್ನು ನಾವು ಚೆನ್ನಾಗಿ ತಗೋಬಹುದು. ಅದನ್ನು ಮಾಡಲಿಕ್ಕೆ ಸ್ವಲ್ಪ ಏನಿದೆಯಲ್ಲ ಅದಕ್ಕೆ ಮಾಹಿತಿ ಬೇಕು. ಯಾಕಂದ್ರೆ ಆ ರಸಾವರಿ ಮುಖಾಂತರ ಹೋಗ್ಬೇಕಂದಾಗ ಯಾವ ಗೊಬ್ಬರಗಳನ್ನು ನಾನು ಎಷ್ಟು ಪ್ರಮಾಣದಲ್ಲಿ ಪ್ರತಿ ಕಂತಿನಲ್ಲಿ ಕೊಡಬೇಕು, ನೀರಿನಲ್ಲಿ ಕರಗಿಸಿ ವೆಂಚರಿ ಮುಖಾಂತರ ಕೊಡ್ತಕ್ಕಂಥದ್ದು, ಅದನ್ನು ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಬಂದರೆ ನಾವು ಕೊಡ್ತೀವಿ. ಸಾಮಾನ್ಯವಾಗಿ ನಾವೇನೆಲ್ಲ ಗಟ್ಟಿ ಗೊಬ್ಬರವನ್ನು ಹಾಕ್ತೀವಲ್ವ ಅದಕ್ಕೆ ಶಿಫಾರಸ್ಸಿದೆ, ಮಣ್ಣಿನ ಪರೀಕ್ಷೆ ನೋಡಿಕೊಂಡು ಒಂದು 100 ರಿಂದ 200 ಗ್ರಾಮ್ ಅದನ್ನು ಸಾರಜನಕ ಕೊಡಬೇಕಂದ್ರೆ ಯೂರಿಯಾ ಕೊಡ್ತೇವೆ. ಒಂದು ವೇಳೆ ರಂಜಕ ನಮಗೆ ಬೇಕು ಅಂತಂದರೆ DAP ಸೂಪರ್ ಫಾಸ್ಫೇಟ್ ಇರುತ್ತೆ, MOP ಪೊಟ್ಯಾಶ್ ಕೊಡುತ್ತೆ, ಅದೇ ರೀತಿ ನಮಗೆ ಸುಣ್ಣ ಇದೆ, ಮ್ಯಾಗ್ನೇಷಿಯಂ ಸಲ್ಫೇಟ್ ನಮಗೆ ಮ್ಯಾಗ್ನೇಷಿಯಂ ಕೊಡುತ್ತೆ, ಗಂಧಕ ಗಂಧಕದ್ದು ಎಲ್ಲ ಸಾಕಷ್ಟು, ಈಗ ಜಿಪ್ಸಮ್ ಬಂದಿದೆ, ಎಲಿಮೆಂಟಲ್ ಸಲ್ಫರ್ ಅಂತ ಬಂದಿದೆ, ಬೇರೆ ಬೇರೆ ಪ್ರೊಡಕ್ಟ್ಸ್ ಸಾಕಷ್ಟು ಮಾರ್ಕೆಟಲ್ಲಿ ಇದ್ದಾವೆ ಗಂಧಕವನ್ನು ಕೊಡ್ತಕ್ಕಂಥ ಗೊಬ್ಬರಗಳು. ಆಮೇಲೆ ಲಘು ಪೋಷಕಾಂಶಗಳಿದೆಯಲ್ಲ ತುಂಬ ಮುಖ್ಯ, ಯಾಕಂದ್ರೆ ಸ್ವಲ್ಪ ಬೇಕು, ಹೆಚ್ಚಾಗಿ ಬೇಕಾಗಿದ್ದು ಸಾರ್ವಜನಿಕ ರಂಜಕ ಪೊಟ್ಯಾಶು, ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ಯಾಲ್ಸಿಯಂ ಅಂದರೆ ಸುಣ್ಣ, ಮ್ಯಾಗ್ನೇಷಿಯಂ ಮತ್ತು ಗಂಧಕ. ಮೂರನೇ ವರ್ಗ ಏನಿದೆಯಲ್ಲ ಸ್ವಲ್ಪ ಕೊಡಬೇಕು, ಕೊಡಲೇಬೇಕು. ಈಗ ಹಿಂಗಾರಾಗ್ತಾ ಇದೆ, ಈ ಟೈಮ್ದಲ್ಲಿ ನೀವೇನಿದೆಯಲ್ಲ ಅತ್ಯುತ್ತಮ ಜಿಂಕ್ ನಮಗೆ ಬೇಕೇ ಬೇಕು, ಬೋರಾನ್ ಬೇಕು, ನಾವು ಕೊಡಲೇಬೇಕು. ಈಗ ಅದಕ್ಕೆ ನಾನು ರೈತರಿಗೆ ಏನು ಸಂದೇಶ ಅಂದರೆ, ಒಂದು 40 ಗ್ರಾಮ್ ಒಂದು ಗಿಡಕ್ಕೆ ನೀವು ಏನಿದೆಯಲ್ಲ ಈ ಜಿಂಕ್ ಸಲ್ಫೇಟನ್ನು ನೀವು ಕೊಟ್ಟು, ಮತ್ತು ಬೋರಾಕ್ಸ್ ಒಂದು 15-20 ಗ್ರಾಮ್ ಬೋರಾಕ್ಸ್ ಕೊಡ್ಬೋದು. ಇಲ್ಲ ನಾನು ಸಿಂಪರಣೆ ಮಾಡ್ತೇನೆ ಅಂದರೆ ಎಲೆಗಳಿಗೆ ನೀವು ನೇರವಾಗಿ ಸಿಂಪರಣೆ ಮಾಡ್ಬೋದು. ಒಂದು ದೊಡ್ಡ ದೊಡ್ಡ ಗನ್ ಬಂದಾಗ ಈಗ ಸಿಂಪರಣೆ ಮಾಡಲಿಕ್ಕೆ ನೀವು ಅದನ್ನು ತಗೊಂಡು ನೀವು ಸಾಲಿಬೋರ್ ಅಂತಕ್ಕಂಥದ್ದನ್ನು, ಒಂದು ಬೋರಾನ್ ಸಾಲಿಬಲ್ ಬೋರಾನನ್ನು ನೀವು ಕೊಡ್ಬೋದು. ಅಥವಾ ಜಿಂಕ್ ಸಲ್ಫೇಟ್ ಕೂಡ ನಾವು ಈ ಸಾಕಷ್ಟು ಜಿಂಕ್ ಇಡಿಟಿ ಅಂತ ಬಂದಿದೆ, ಅವನ್ನೆಲ್ಲ ನಾವು ಬೆಳೆಗಳಿಗೆ ಕೊಟ್ಟರೆ ಭಾಳ ಉತ್ತಮ. ಈಗ ಜಿಂಕು ಮತ್ತು ಬೋರಾನ್ ಅನ್ನು ಸರ್, ಈ ಬೋರಾನ್ ಗೊಬ್ಬರ ಅಂತ ಏನು ಲಘು ಪೋಷಕಾಂಶ ಇದೆಯಾ, ಈ ಗೊಬ್ಬರಗಳನ್ನ ಸಾಕಷ್ಟು ನಮ್ಮ ರೈತರು ಈ ಒಂದು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಕೊಡ್ತಾರೆ ಸರ್, ಇದು ಸಾಕಷ್ಟು ಸೂಕ್ತ ಅಂತ ಹೇಳ್ತೀರಾ? ಆಕ್ಚುಲಿ ಅದು ಏನಿದೆ ಲಘು ಪೋಷಕಾಂಶಗಳು ಏನಿದೆಯಲ್ವಾ ಸ್ವಲ್ಪ ಇರ್ತದೆ ಪ್ರಮಾಣ, ಅದನ್ನ ಎಲ್ಲಾ ಗಿಡಗಳಿಗೆ ನಾನು ಕೊಡಬೇಕಂತಂದ್ರೆ ಡೈರೆಕ್ಟ್ಲಿ ನಾನು 20 ಗ್ರಾಮ್ ಕೊಡಕ್ ಆಗೋದಿಲ್ಲ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಉತ್ತಮವಾದ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ನಾವು ಗಿಡಗಳಿಗೆ ಹಾಕಬೇಕು. ಅದೊಂದು ನಾನು ಹೇಳಲಿಕ್ಕೆ ನಾನು ಮರ್ತೆ ಏನಂದ್ರೆ, ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರೆ ಮಾತ್ರ ನಮ್ದು ಅಡಿಕೆ ತೋಟ ಚೆನ್ನಾಗಿ ಬರುತ್ತೆ ಅನ್ನೋದಿದೆಯಲ್ಲ ಶುದ್ಧ ಸುಳ್ಳು. ಇದಕ್ಕೆ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಇದೆ ತೋಟಗಳಿಗೆ. ಯಾಕಂದ್ರೆ ನಾವು ಹಾಕಿದಂತ ಗೊಬ್ಬರಗಳು ಪರಿವರ್ತನೆಗೊಂಡು ಬೆಳೆಗಳಿಗೆ ಸಿಗ್ಬೇಕಂದ್ರೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡ್ತವೆ. ಈ ಮಣ್ಣಲ್ಲಿ ಸೂಕ್ಷ್ಮ ಜೀವಾಣುಗಳು ಬೆಳಿಬೇಕಂದ್ರೆ ಏನ್ ಬೇಕು? ಅವಕ್ಕೆ ರಾಸಾಯನಿಕ ಗೊಬ್ಬರ ಅಲ್ಲ, ಅವಕ್ಕೆ ಬೇಕಾಗಿರೋದು ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಬೇಕು. ಕಾರ್ಬನ್ ಇಲ್ಲಂದ್ರೆ ನಾವು ಅದು ಎಲ್ಲಿಂದ ಬರ್ತದೆ? ಸಾವಯವ ಪದಾರ್ಥಗಳು. ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕು, ಕಾಂಪೋಸ್ಟ್ ಕೊಡಬೇಕು, ಇಂಥವನ್ನೆಲ್ಲ ನಾವು ಏನದವಲ್ಲ ಈ ನಮ್ಮಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ನಾವು ಮರಳಿ ಈಗ ಅಡಿಕೆ ಗರಿ ಇರ್ಬೋದು, ತೆಂಗಿನ ಗರಿ ಇರ್ಬೋದು, ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಏನಿದೆಯಲ್ಲ ಅವನ್ನು ಹೊಲಗಳಲ್ಲಿ ನಾವು ಮಣ್ಣಿಗೆ ಸೇರಿಸಿದ್ರೆ ಖಂಡಿತ ಅದು ಏನಿದೆಯಲ್ಲ ಗೊಬ್ಬರವಾಗಿ ಒಳ್ಳೆಯ ಒಂದು ಸೂಕ್ಷ್ಮ ಜೀವಾಣುಗಳಿಗೆ ಒಳ್ಳೆ ಆಹಾರ ಆಗ್ತದೆ. ಅದಕ್ಕಾಗಿ ಈ ಕೊಟ್ಟಿಗೆ ಗೊಬ್ಬರವನ್ನು ಸಹಿತ ನಾವೇನಿದೆಯಲ್ಲ ಕೊಡಲೇಬೇಕು, ಇದು ಅತಿ ಅವಶ್ಯಕತೆ. ಈಗ ಸಾಕಷ್ಟು ಅಡಿಕೆ ಬೆಳೆಗಾರರು ಅಂದ್ರೆ ಒಂದು ಹೆಚ್ಚು ಕಡಿಮೆ ನಾವು ಮಾತಾಡಿಸಿದಂತ ರೈತರು ಒಂದು 80% ಸರ್ ನಾವು ಯಾವುದೇ ರಾಸಾಯನಿಕ ಗೊಬ್ಬರಗಳು ಕೊಡ್ತಾ ಇಲ್ಲ ಸರ್, ನಾವು ಬರೀ ಎರೆಹುಳ ಗೊಬ್ಬರ ಕೊಡ್ತೀವಿ, ಕೆರೆಮಣ್ಣು ಕೊಡ್ತಾ ಇದ್ವಿ, ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ವಿ, ಇದರಿಂದ ಸಾಕಷ್ಟು ನಮಗೆ ಈಗ ರಾಸಾಯನಿಕದಲ್ಲಿ ಏನು ಇಳುವರಿ ತಗೊಳ್ತಾರೋ ಅದಕ್ಕಿಂತ ಜಾಸ್ತಿ ನಾವು ಇಳುವರಿ ತಗೊಳಕ್ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಸರ್. ಇದು ಯಾವ ರೀತಿ ನಾವು ರಾಸಾಯನಿಕ ಬಿಟ್ಟು ಬೆಳಿಬಹುದು ಅಂತ ಹೇಳ್ತೀವಿ? ಒಂದು ಸರ್ ತಮ್ಮಲ್ಲಿ ಏನಂದ್ರೆ, ಇವತ್ತು ನಾನು ನನ್ನ ಹೊಲಕ್ಕೆ ನಾನು ಸಾವಯವ ಗೊಬ್ಬರಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಒಂದು ಘನ ಮತ್ತು ದ್ರವ. ಎರಡನೇದು ಘನ ಅಂತಂದ್ರೆ ಏನು? ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಇವೆಲ್ಲ ಇದೆ. ದ್ರವ ಅಂತಂದ್ರೆ ನಮಗೆ ಗಂಜಲ ಇದೆ, ಜೀವಾಮೃತ ಎಲ್ಲ, ಮತ್ತು ಬಯೋಡೈಜೆಸ್ಟರ್ ಅಂತ ನಾವು ಮಾಡ್ಕೊತೀವಿ. ಇದರ ಜೊತೆಗೆ ಸೂಕ್ಷ್ಮ ಜೀವಾಣುಗಳನ್ನು ಕೂಡ ನಾವು ಮಣ್ಣಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬಳಸ್ತೇವೆ. ಈ ರೀತಿ ಮಾಡಿದಾಗ ಏನಾಗ್ತದೆ, ಬೆಳೆಗಳಿಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಾತಂತಂದ್ರೆ ಅದು ಹ್ಯೂಮಸ್ ತುಂಬಾ ಡೆವಲಪ್ ಆಗುತ್ತೆ. ಹ್ಯೂಮಸ್ ನಾವು ಅಭಿವೃದ್ಧಿಗೊಳಿಸಿದೀವಿ ಅಂದ್ರೆ ಮಣ್ಣಿನಲ್ಲಿ ಖಂಡಿತ ಅದು ಮಣ್ಣಿನ ಭೌತಿಕ ಗುಣಧರ್ಮಗಳನ್ನ ಏನಪ್ಪ ಅಂದ್ರೆ ಅಭಿವೃದ್ಧಿಗೊಳಿಸುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ರಂಜಕವನ್ನ, ಆಮೇಲೆ ಚತುವಿರಬಹುದು, ಇಂಥವೆಲ್ಲ ಪೋಷಕಾಂಶಗಳನ್ನ ಹೇರಳವಾಗಿ ಅದನ್ನು ಕರಗಿಸ್ತದೆ. ಅದಕ್ಕಾಗಿ ತಾವೇನು ಸಾವಯವ ಗೊಬ್ಬರವನ್ನು ಕೊಟ್ಟೆ ನಾನು ಅಡಿಕೆ ಬೆಳೆಸ್ತೀನಿ ಅಂತಕ್ಕಂಥದ್ದು ಏನಿದೆಯಲ್ಲ ಒಂದೇ ವರ್ಷಕ್ಕಾಗಲ್ಲ. ನಾವು ಕ್ರಮೇಣ ಏನಿದೆಯಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ತಾ ಮಾಡ್ತಾ ಹೆಚ್ಚು ಸಾವಯವ ಗೊಬ್ಬರಗಳನ್ನ ನಮ್ಗೆ ಬೇಕಪ್ಪ ಅಂದ್ರೆ ನಮ್ಮ ಮನೆಗೆ ದನಕರ ಇರಬೇಕು. ನೀವು ದನಕರ ಇರಲಾರ್ದ ನಾನು ಸಾವಯವ ಗೊಬ್ಬರ ಎಲ್ಲಿಂದ ಕೊಡ್ತೀನಿ, ಎಷ್ಟು ಕೊಡ್ತೀನಿ? ಯಾಕಂದ್ರೆ ಅಡಿಕೆಗೆ ಬೇಕಾದಂತ ಪೋಷಕಾಂಶಗಳನ್ನು ಪೂರೈಸಬೇಕಂದ್ರೆ ಅದಕ್ಕೆ ಹಸಿರೆಲೆ ಗೊಬ್ಬರ ಇವನ್ನೆಲ್ಲ ಹಾಕಿದ್ರೆ ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಕೋಳಿ ಗೊಬ್ಬರ ಇರಬಹುದು, ಇವನ್ನೆಲ್ಲ ನಾವು ಮಾಡಿಕೊಂಡು ಒಂದು ಗಂಜಲವನ್ನು ಮಿಕ್ಸ್ ಮಾಡಿ ಅದಕ್ಕೆ ಏನಿದೆ ಒಂದು ಜೀವಾಮೃತ ಅಂತ ಹೇಳ್ತೀವಲ್ಲ ಅಂಥವನ್ನು ಸಹಿತ ನಾವು ಹಾಕೋದ್ರಿಂದ ಮಣ್ಣಿನ ಒಂದು ಸೂಕ್ಷ್ಮ ಪರಿಸರ ಏನಿದೆಯಲ್ಲ ತುಂಬಾ ಅಭಿವೃದ್ಧಿಗೊಳ್ಳುತ್ತೆ 3-5 ವರ್ಷಕ್ಕೆ. ಅವಾಗ ಏನಿದೆಯಲ್ಲ ನಮಗೆ ರಾಸಾಯನಿಕ ಗೊಬ್ಬರಗಳು ಬೇಕಾಗುವುದಿಲ್ಲ. ಅಂತ ಸಂದರ್ಭದಲ್ಲಿ ಏನಿದೆಯಲ್ಲ ಇದು ತುಂಬಾ ಕೆಲಸ ಮಾಡ್ತದೆ. ಇವಾಗ ನಾನು ಕುರಿ ನಿಂದೆ ಮಾಡ್ತೀನಿ, ಕುರಿ ಗೊಬ್ಬರ ಸಾಕಷ್ಟು ಹಾಕ್ತೀನಿ. ಒಮ್ಮೆಕ್ಲಿ ನಾವೇನಪ್ಪ ಅಂದ್ರೆ ಮಾಡಕ್ ಬರುದಿಲ್ಲ, ಅದನ್ನ ಒಂದ್ ಕಡೆ ಹಾಕಿ ಶೇಖರಣೆ ಮಾಡಿಕೊಂಡು ಅದರದ್ದು ಸ್ವಲ್ಪ ಎಲ್ಲ ಏನಿದೆಯಲ್ಲ ಆಮ್ಲೀಯತೆಯನ್ನು ಕಡಿಮೆ ಮಾಡಿ ನಂತರ ಜಮೀನಿಗೆ ನಾವು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ಬೇಗನೆ ಅದೇನಿದೆಯಲ್ಲ ಮಣ್ಣಿನ ಜೊತೆ ಬರಿತೈತಿ, ಗಿಡಗಳಿಗೆ ಹಾನಿ ಮಾಡೋದಿಲ್ಲ. ಈ ಕೋಳಿ ಗೊಬ್ಬರಪ್ಪ ನೇರವಾಗಿ ತಂದು ಹಾಕಕ್ ಆಗುದಿಲ್ಲ, ಅದನ್ನು ನಾವು ಸ್ವಲ್ಪ ನೆರಳಲ್ಲಿ ಏನಿದೆಯಲ್ಲ ಒಣಗಿಸಿ ಅದರ ಆಮ್ಲೀಯತೆ ಕಡಿಮೆ ಮಾಡ್ಕೊಟ್ಟು ಕೊಟ್ಟಿಗೆ ಗೊಬ್ಬರಗಳ ಜೊತೆಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ನಾವು ರಾಸಾಯನಿಕ ಗೊಬ್ಬರನ ಕೊಡಬೇಕಾಗುತ್ತೆ. ಕೊಟ್ಟರೆ ತುಂಬಾ ಒಳ್ಳೇದು, ಯಾಕಂದ್ರೆ ಸಾರಜನಕವನ್ನು ನಾವು ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕದ ಒಂದು ಪ್ರಮಾಣ ಏನಿದೆಯಲ್ಲ ಕಾಪಾಡತಕ್ಕಂಥದ್ದು ಮುಖ್ಯವಾಗಿದೆ. ಅದು ಎಷ್ಟಿರಬೇಕು ಅಂದ್ರೆ 10:1 ಇದ್ರೆ ತುಂಬಾ ಉತ್ತಮ ಅಂತ ನಾವು ಹೇಳ್ತೀವಿ. ಮಣ್ಣಿನಲ್ಲಿ ನಾವೇನು ಗೊಬ್ಬರಗಳನ್ನು ಹಾಕ್ತಿವಲ್ವಾ ಅದರಲ್ಲಿ ಸಾವಯವ ಇಂಗಾಲ ಮತ್ತು ಸಾರಜನಕದ ಅನುಪಾತ 10:1 ಇರಬೇಕು. ಒಂದ್ ವೇಳೆ 20:1 ಅದು ಕೆಲಸ ಆಗುದಿಲ್ಲರಿ, ಯಾಕಂದ್ರೆ ನಮ್ಮಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನೇ ಪರಿವರ್ತನೆಗೊಂಡು ಬೆಳೆಗೆ ಸಿಗಲಾರ್ದಂಗೆ ಆಗ್ತದೆ. ಅದಕ್ಕೆ ಅತ್ಯಂತ ರೀತಿಯಲ್ಲಿ ಕಳೆದಂತ ಸಾವಯವ ಗೊಬ್ಬರವನ್ನ ನಾವು ಮಣ್ಣಿಗೆ ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಅಡಿಕೆ ಬೆಳೆಗೆ ಪೋಷಕಾಂಶಗಳಾಗಿರ್ಬೋದು, ಲಘು ಪೋಷಕಾಂಶಗಳಾಗಿರ್ಬೋದು, ಇಷ್ಟೆಲ್ಲ ಕೊಡ್ಬೇಕಂತ ಹೇಳಿ ಸಾಕಷ್ಟು ಮಾಹಿತಿ ಕೊಟ್ಟರಲ್ಲ ಸರ್. ಈಗ ನಮ್ಮ ಅಡಿಕೆ ಒಂದು ಬೆಳೆಯಲ್ಲಿ ಅಂದ್ರೆ ಅಡಿಕೆ ಹಾಕಿರುವಂತಹ ಒಂದು ಜಮೀನಿನಲ್ಲಿ ಈಗ ಯಾವ ಪೋಷಕಾಂಶಗಳು ಕೊರತೆ ಇದೆ, ಯಾವುದು ಜಾಸ್ತಿ ಇದೆ, ಯಾವುದು ಎಷ್ಟರ ಮಟ್ಟಿಗೆ ಕೊಡ್ಬೇಕು ಅಂತೇಳಿ ನಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಆ ಒಂದು ಜಮೀನಿನಲ್ಲಿ ಯಾವ ರೀತಿ ಮಾಡಿಸ್ಬೇಕು ಸರ್? ಹೌದು, ನೀವು ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಣ್ಣಿನ ಪರೀಕ್ಷೆ ಮಾಡಿಸಲು ಎದಕ್ಕೆ ಮಾಡಿಸ್ಬೇಕು ಅನ್ನೋದು ಬಹಳ ಮುಖ್ಯ. ಈಗ ನಮ್ಮ ಮಣ್ಣಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣ ಎಷ್ಟೈತೆ ಅಂತ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ. ಆಮೇಲೆ ಏನಿದೆಯಲ್ಲ, ನಾನು ಹೆಚ್ಚು ಏನು ಒಂದು ಅಡಿಕೆ ಬೆಳೆಗೆ ಬೇಕಾಗಿದ ಶಿಫಾರಸು ಮಾಡಿದ ಗೊಬ್ಬರ ಇದೆ ಅದನ್ನು ಕಡಿಮೆ ಮಾಡಿಕೊಳ್ಳು ಹೆಚ್ಚು ಮಾಡಿಕೊಳ್ಳು ಅಂತ ಒಂದು ತುಲಮಾನ ಮಾಡಲಿಕ್ಕೆ ಮಣ್ಣಿನ ಪರೀಕ್ಷೆ ಅವಶ್ಯಕತೆ. ಇದನ್ನ ಹೆಂಗ್ ಮಾಡಬೇಕು? ಈಗ ಅಡಿಕೆ ತೋಟ ಇರ್ತದೆ, ಯಾವಾಗ ಮಣ್ಣಿನ ಸ್ಯಾಂಪಲ್ ತೆಗಿಬೇಕು? ನಿಜವಾಗಿಯೂ ಏಪ್ರಿಲ್ ಏನಿದೆಯಲ್ಲ ಬೆಸ್ಟ್ ಮಂತ್, ಮಾರ್ಚ್ ಏಪ್ರಿಲ್ ಬಹಳ ಸೂಕ್ತವಾದ ಸಮಯ. ಇದರಲ್ಲಿ ಎರಡು ಅಡಿಕೆ ಸಾಲುಗಳ ಮಧ್ಯದಲ್ಲಿ ನಾವೇನಿದೆಯಲ್ಲ ಒಂದು 15-20 ಸೆಂಟಿಮೀಟರ್ 30 ಸೆಂಟಿಮೀಟರ್ ತನಕ ಏನಿದೆ ಮಣ್ಣನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಒಂದು 5-6 ಸ್ಥಳದಲ್ಲಿ ಒಂದು ಜಮೀನಿಂದ ತಕ್ಕೊಂಡು ಹಾಕಬೇಕು. ಯಾಕಂತಂದ್ರೆ ನಾವು ತೆಗೆದಕ್ಕಂಥ ಮಣ್ಣಿನ ಮಾದರಿ ಏನಿದೆಯಲ್ಲ ಎಲ್ಲ ಒಂದು ನಮ್ಮ ತೋಟವನ್ನು ಪ್ರತಿಬಿಂಬಿಸಬೇಕು, ಅದು ಒಂದು ಮಾದರಿಯ ನಮ್ಮ ಸ್ಯಾಂಪಲ್ ಆಗಬೇಕು. ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ, ಒಂದು 5-6 ಜಾಗದಲ್ಲಿ ಒಂದು 20-30 ಸೆಂಟಿಮೀಟರ್ ಆಳದ ಮಣ್ಣನ್ನು ನೀವು ತೆಗೆದುಕೊಂಡು ಒಂದು ಗುದ್ಲಿಯಿಂದ ಇರಬಹುದು ಅಥವಾ ಆಗಾರ ಅಂತ ಬರ್ತವೆ ಮಣ್ಣನ್ನು ತೆಗೆತಕ್ಕಂಥ ಒಂದು ಆಗಾರ ಸಿಗ್ತವೆ, ಅವನಿಂದ ನಾವು ಮಣ್ಣನ್ನು ತಕ್ಕೊಂಡು ಮಣ್ಣು ಪರೀಕ್ಷಾ ಕೇಂದ್ರಗಳಿದ್ದಾವೆ ನಮ್ಮಲ್ಲಿದೆ, ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಚಿತ್ರದುರ್ಗ ಇದೆ, ಆಮೇಲೆ ಕೃಷಿ ಇಲಾಖೆ ಚಿತ್ರದುರ್ಗದಲ್ಲಿ ಕೂಡ ಇದೆ, ಬೇರೆ ಬೇರೆ ಕಡೆಗಳೆಲ್ಲ ಜಿಲ್ಲೆಯಲ್ಲಿ ಇದ್ದಾವೆ. ಅಲ್ಲಿ ಪರೀಕ್ಷೆ ಮಾಡ್ಕೊಂಡು ನೀವು ಮಾಹಿತಿ ತಕ್ಕೊಂಡು ನಮ್ಮ ಹತ್ರ ಬಂದ್ರೆ ಕೂಡ ಸಾಕು, ನಾವು ಚರ್ಚೆ ಮಾಡಬಹುದು. ಇದನ್ನ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕ್ರಿ, ಯಾಕಂದ್ರೆ ನಮ್ಮ ಮಣ್ಣಿಗೆ ನಾವು ಇಷ್ಟೆಲ್ಲ ನಮ್ಮ ಎಲ್ಲ ಬೆಳೆಗಳನ್ನು ಬೆಳಿತೀವಿ ಅಂದಮೇಲೆ ಮಣ್ಣಲ್ಲಿ ನಾವು ಏನೇನು ಕೊಡ್ಬೇಕು ಅನ್ನೋದನ್ನ ಒಂದು ವರ್ಷಕ್ಕೆ ಕ್ಯಾಲೆಂಡರ್ ಮಾಡ್ಕೋಬೇಕು. ಈಗ ಒಂದು ವರ್ಷದ ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ಗೊಬ್ಬರ ಕೊಡಲಿ, ಸಾರಜನಕ ಎಷ್ಟು ಕೊಡಲಿ, ರಂಜಕ ಎಷ್ಟು ಕೊಡಲಿ, ಪೊಟಾಷ್ ಎಷ್ಟು ಕೊಡಲಿ, ಲಘು ಪೋಷಕಾಂಶ ಬಂದರೆ ಯಾವಾಗ ಕೊಡಲಿ, ಹೆಂಗೆ ಬೆರೆಸಲಿ, ಮತ್ತು ರಸಾವರಿ ಮುಖಾಂತರ ಕೊಡಬೇಕಪ್ಪ ಅಂತಂದ್ರೆ ಯಾವ್ಯಾವ ಗೊಬ್ಬರಗಳನ್ನು ನಾನು ಆಯ್ಕೆ ಮಾಡ್ಕೋಬೇಕು, ಇದೆಲ್ಲ ಮಾಹಿತಿ ಈ ಮಣ್ಣು ಪರೀಕ್ಷೆ ಏನಿದೆಯಲ್ಲ ಮಾಹಿತಿ ನಮಗೆ ತುಂಬ ಉಪಯೋಗ ಆಗುತ್ತೆ. ಸರ್, ಈಗ ತೋಟಗಳಲ್ಲಿ ಮಣ್ಣು ಪರೀಕ್ಷೆ ಅಂತಂದ್ರೆ ಈಗ ವರ್ಷಕ್ಕೊಮ್ಮೆ ಮಾಡಿಸ್ಬೇಕಾಗುತ್ತಾ ಅಥವಾ 2 ವರ್ಷಕ್ಕೊಮ್ಮೆ ಮಾಡಿಸ್ಬೇಕಾಗುತ್ತಾ, ಯಾವ ರೀತಿ ಮಾಡಿಸ್ಬೇಕಂತ ಹೇಳಿದ್ರೆ? ಬಹುಶಃ ನಮಗೆ ಒಂದು ನೋಡ್ರಿ, ನಾವು ಹೇಳುವ ಪ್ರಕಾರ ನಮಗೆ ಒಂದು 3 ವರ್ಷಕ್ಕೊಮ್ಮೆ ಮಾಡಿಸಿದರೆ ಸಾಕು. ಅದರ ರಸಸಾರ ಏನು ಚೇಂಜ್ ಆಗಿದೆಯಾ ಅಥವಾ ಮಣ್ಣಿನಲ್ಲಿ ಪೋಷಕಾಂಶಗಳ ಪ್ರಮಾಣ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅಂತಕ್ಕಂಥದ್ದು ನಮಗೆ ಮಾಹಿತಿ ಸಿಗುತ್ತೆ. ಒಂದು 3 ವರ್ಷಕ್ಕೆ ಒಮ್ಮೆ ನಾವು ಮಾಡಿಸಿದ್ರೆ ಸಾಕು. ಅಂದ್ರೆ ಆದಷ್ಟು ನಮ್ಮ ರೈತರು ಈ ಬೇಸಿಗೆಯಲ್ಲೇ ಮಣ್ಣು ಪರೀಕ್ಷೆ ಮಾಡಿಸೋದು ಸೂಕ್ತ ಅಂತ. ಸೂಕ್ತ ಸರ್, ಏಪ್ರಿಲ್ದಲ್ಲಿ ಏನಿದೆಯಲ್ಲ ಬಹಳ ತುಂಬಾ ಸೂಕ್ತವಾದ ಸಮಯ, ಯಾಕಂದ್ರೆ ನಾವೆಲ್ಲ ಇದನ್ನ ಮಾಡಿರ್ತೀವಿ, ಕಟಾವ್ ಮಾಡಿರ್ತೀವಿ. ಕರೆಕ್ಟ್, ನಾವು ಮೇ ಎಂಡಿಗೆ ಅಥವಾ June 1st ಮೊದಲನೇ ವಾರದಲ್ಲಿ ಗೊಬ್ಬರಗಳನ್ನು ನಾವು ಕೊಡಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಮಾಹಿತಿ ಪಡೆದ್ರೆ ಎಲ್ಲಾ ರೀತಿಯಲ್ಲಿ ಅನುಕೂಲ. ಇಲ್ಲಿ ಇನ್ನೊಂದು ಏನ್ ಮಾಡ್ಕೋಬೇಕು, ಸಾವಯವ ಗೊಬ್ಬರಗಳನ್ನು ನಾನೇನು ಕೊಡ್ತೀನಲ್ಲ ಅವು ಗೊಬ್ಬರಗಳು ಯಾವ್ಯಾವು, ಅದರಲ್ಲಿ ಸಾರಜನಕ ರಂಜಕ ಪೊಟಾಷ್ ಎಷ್ಟಿದೆ ಅಂತ ನಾವೊಂದು ತುಲಮಾನ ಮಾಡಿದ್ರೆ, ಈ ನಮ್ಮ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಏನಂತ ಹೇಳ್ತೀವಿ, ನೀರಾವ ಏನದಾವಲ್ವಾ, ಯೂರಿಯಾ, DAP ಮತ್ತು ಪೊಟಾಷ್ ಅನ್ನು ಎಷ್ಟು ಕಡಿಮೆ ಮಾಡಬಹುದು ಅಂತಕ್ಕಂಥ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಅಲ್ಲಿನೂ ಸಾರಜನಕ ರಂಜಕ ಪೊಟಾಷ್ ಬರ್ತದೆ ಸಾವಯವ ಗೊಬ್ಬರದಿಂದ, ಅಷ್ಟು ಪ್ರಮಾಣವನ್ನ ಇದರಲ್ಲಿ ನಾನು ಕಳಿಬಹುದು. ಈಗ ಕೆಲವು ರೈತರೆಲ್ಲ ಮಣ್ಣು ಪರೀಕ್ಷೆ ಮಾಡಿಸಲ್ಲ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಗೊಬ್ಬರ ಕೊಟ್ಬಿಡ್ತಾರೆ ಸರ್, ಅದು ಅಂದ್ರೆ ನಮ್ಮ ಬೆಳೆಗಳಿಗೆ ಸಿಗಲ್ಲ ಅಂತ ಹೇಳ್ತೀರಾ? ಒಂದು ನಾನು ಹೇಳಿದ್ನಲ್ಲ, ಊಟ ಎಷ್ಟು ಬೇಕು ನಾವು ಅಷ್ಟೇ ಮಾಡಿದ್ರೆ ತುಂಬಾ ಒಳ್ಳೇದು. ಹೆಚ್ಚು ಊಟ ತಿಂದ್ರೆ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಅದೇ ರೀತಿ ಯೂರಿಯಾ ನೀವು ಜಾಸ್ತಿ ಕೊಟ್ರಪ್ಪ ಅಂತಂದ್ರೆ ಅದು ಬಿಸಿಲಿಗೆ ಆವಿಯಾಗಿ ಹೋಗುತ್ತೆ, ನೀರಲ್ಲಿ ಕರಗಿ ಪೋಲಾಗುತ್ತೆ. ಪೊಟಾಷ್ ಕೂಡ ಅಷ್ಟೇ, ನೀರಲ್ಲಿ ಕರಗಿ ಪೋಲಾಗ್ತಕ್ಕಂಥದ್ದು ನಾವು ನೋಡ್ತೇವೆ. ಅದಕ್ಕೆ ಆ ಪ್ರಮಾಣವನ್ನು ನಾವು 2-3 ಕಂತಿನಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು. ಈಗ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನ ಬಳಸಿದ್ರೆ ಈಗ ಪೋಲಾಗದೊಂದು ಮತ್ತೆ ಜೊತೆಗೆ ಆರ್ಥಿಕವಾಗಿ ನಮಗೆ ಕೃಷಿಯಲ್ಲಿ ಖರ್ಚು ಜಾಸ್ತಿ ಆಗುತ್ತೆ. ಖಂಡಿತ ಸರ್, ಈಗಿನ ದಿನನಿತ್ಯ ನಾವು ನೋಡ್ತಾ ಇದೀವಿ ಖರ್ಚನ್ನ ಕಡಿಮೆ ಮಾಡಲಿಕ್ಕೆ ನಾವು ಎಷ್ಟು ಗಮನ ಕೊಡ್ತೀವಿ ಅನ್ನೋದು ಮುಖ್ಯ. ಹೆಂಗ್ ಕಡಿಮೆ ಮಾಡಬೇಕು? ಒಂದು, ಗೊಬ್ಬರಗಳನ್ನು ಯಾವ ಹಂತದಲ್ಲಿ ಎಷ್ಟು ಕೊಡಬೇಕು? ನೀವು ಸ್ವಲ್ಪ ಕೊಡಿ, ಅದು ತುಂಬಾ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಕೊಟ್ಟದ್ದು ಗೊಬ್ಬರ ಒಮ್ಮಿಕ್ಲೆ ಹೋಗಲ್ಲ, 2 ತಿಂಗಳಿಗೆ ಬೇಕಾದಂತ ಗೊಬ್ಬರ ಅಥವಾ 3 ತಿಂಗಳಿಗೆ, ಮತ್ತೊಂದು 3 ತಿಂಗಳಿಗೆ ಎಷ್ಟು ಬೇಕು, ಮತ್ತೊಂದು 3 ತಿಂಗಳು. ಈ ರೀತಿ ನಮ್ಮ ಅದರ ಬಗ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಮಸ್ಯೆ, ಈ ಲೇಬರ್ ಸಮಸ್ಯೆ ಬಹಳ, ಅದು ಒಂದು ನಮಗೆ ತೊಂದರೆ ಕೊಡ್ತದೆ. ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ, ರೈತರು ಅಡಿಕೆ ಬೆಳೀತಾರೆ ಅಂದ್ರೆ ಖಂಡಿತ ನಮಗೆ ಲಾಭ ಇರ್ತದೆ, ಆದಷ್ಟು ಫರ್ಟಿಗೇಷನ್ ರಸಾವರಿ ಮುಖಾಂತರ ನಾವು ಏನಿದೆಯಲ್ಲ ಗೊಬ್ಬರಗಳನ್ನು ಕಳಿಸಿದ್ದೇ ಆದ ಪಕ್ಷದಲ್ಲಿ ಅತ್ಯಂತ ಅಧಿಕ ಇಳುವರಿಯನ್ನು ನಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಸರ್, ಈ ಒಂದು ಅಡಿಕೆ ತೋಟಗಳಲ್ಲಿ ಸಾಕಷ್ಟು ನಾವು ಸರಿಯಾದ ರೀತಿಯಾದಂಥ ಒಂದು ಮಣ್ಣು ಪರೀಕ್ಷೆ ಮಾಡಿಸಿ ಜೊತೆಗೆ ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳನ್ನ ಸಾಕಷ್ಟು ಎಷ್ಟು ಬೇಕಷ್ಟು ಕೊಟ್ಟರೆ ಸಾಕಾಗುತ್ತಾ, ಇದ್ರ ಜೊತೆಗೆ ಏನಾದರೂ ಒಳ್ಳೆಯ ನೀರು ಬೇಕಂತಂದ್ರೆ ನೀರು ಪರೀಕ್ಷೆ ಏನಾದರೂ ಮಾಡಿಸಬೇಕಾಗುತ್ತೆ ಸರ್? ಎಕ್ಸಲೆಂಟ್ ಸರ್, ವೆರಿ ಗುಡ್. ನೀವು ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಕೇವಲ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕಂದ್ರೆ ಬರೀ ಮಣ್ಣಲ್ಲ, ನೀರು ಕೂಡ ನಾವು ಕೊಡತಕ್ಕಂತ ನೀರು ಹೇಗೆ ಇರಬೇಕು. ಬಹಳಷ್ಟು ನೋಡಿದ್ದೇನೆ, ಉಪ್ಪಿನಂಶ ಜಾಸ್ತಿ ಇದ್ರೆ ಅದರಲ್ಲಿ ಸೋಡಿಯಂ ಲವಣ ಮತ್ತು ಕ್ಲೋರೈಡ್ ಲವಣ ಹೆಚ್ಚಿದ್ರೆ ಖಂಡಿತ ಭೂಮಿ ಗಟ್ಟಿಯಾಗುತ್ತೆ, ಬೇರುಗಳಿಗೆ ತೊಂದರೆ, ಪೋಷಕಾಂಶಗಳ ಒಂದು ಲಭ್ಯತೆ ಕೂಡ ಕುಂಠಿತವಾಗಿ ಹಾನಾಗುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ನಮಗೆ ಯಾವಾಗ ಒಂದು ನೀರಿನ ಪರೀಕ್ಷೆ ಮುಖಾಂತರ ನಮಗೆ ಗೊತ್ತಾಗುತ್ತೆ ಇದು ನೀರಿನಲ್ಲಿ ಉಪ್ಪಿನಂಶ ಜಾಸ್ತಿ ಇದೆಯಾ. ಹಾಗಾದ್ರೆ ಉತ್ತಮವಾದ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿ ಎಷ್ಟು ನಾನು ಅದರ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಮತ್ತು ಎಷ್ಟು ದಿವಸಕ್ಕೊಮ್ಮೆ ನೀರನ್ನು ಕೊಡಬೇಕು, ಟೋಟಲ್ ಕ್ವಾಂಟಿಟಿ ಎಷ್ಟು ಪ್ರಮಾಣದಲ್ಲಿ ಆ ನೀರನ್ನು ನಾನು ಬಳಸಿದರೆ ನನ್ನ ಜಮೀನು ಸೂಕ್ತವಾಗಿರುತ್ತದೆ, ಇದು ಮಾಹಿತಿ ನಮ್ಮಲ್ಲಿಂದ ತಗೋಬೇಕು. ಇದನ್ನ ಈಗ ಉಪ್ಪು ನೀರು ಇತ್ತು ಅಂತಂದ್ರೆ ಅದಕ್ಕೆ ಬೇರೆ ನೀರು ಅಂತಂದ್ರೆ ಯಾವ ನೀರು ಅಂತ ಮಿಕ್ಸ್ ಮಾಡಬೇಕಾಗುತ್ತೆ, ಮಳೆ ನೀರು ಮಿಕ್ಸ್ ಮಾಡಬೇಕಾಗುತ್ತೆ? ಉತ್ತಮವಾದ ನೀರು ಈಗ ಕೆನಾಲ್, ಒಂದ್ ವೇಳೆ ಇಲ್ಲಿ ಏನಾದರೂ ಕೆನಾಲ್ ಇರಿಗೇಷನ್ ಇದ್ರೆ ಕೆನಾಲಿನ ಒಂದು ನೀರಿನ ಉಪ್ಪಿನಂಶ ಎಷ್ಟಿದೆ ಅಂತ ನೋಡಿಕೊಂಡು ನಮಗೆ ಒಂದು ಲೆಕ್ಕ ಮಾಡೋಣ. ಒಂದು ನಮಗೆ ಅಡಿಕೆಗೆ ಇವತ್ತು ನಾನು 100,000 liters ಕೊಡ್ತೀನಿ ಅಂದ್ರೆ 1 liter ನೀರು ಹಾಕಿದ್ರೆ ನನ್ನ ಬೋರ್ವೆಲ್ ವಾಟರ್ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ಉಪ್ಪಿನಂಶ ಎಷ್ಟು ಕಡಿಮೆ ಆಯಿತು ಅಂತಕ್ಕಂಥ ಮಾಹಿತಿ ಪಡ್ಕೋಬೇಕು ಇದು ಲ್ಯಾಬ್ ಅಲ್ಲಿ. ಅವಾಗ ನಾವು ಅದೇ ಪ್ರಮಾಣದಲ್ಲಿ ಏನಿದೆಯಲ್ಲ ಒಂದು ಅಂದಾಜಿನ ಮೇಲೆ ಇಷ್ಟು ನೀರು ಇದನ್ನು ಬಿಡ್ತೀನಿ, ಇಷ್ಟು ನೀರು ಇದನ್ನು ಬಿಟ್ಟರೆ ಸರಿ ಹೋಗುತ್ತೆ, ಉಪ್ಪು ಶೇಖರಣೆ ಆಗಲ್ಲ ಅಂತಕ್ಕಂಥ ಒಂದು ಮಾಹಿತಿ ಏನಿದೆಲ್ಲ ಸಿಗುತ್ತೆ. ಮತ್ತು ನಮ್ಮ ಜಮೀನನ್ನು ನಾವು ಕಾಪಾಡಿಕೊಂಡು ಬೆಳೆಯನ್ನು ಸಹಿತ ನಾವು ಕಾಪಾಡ್ಕೋಬಹುದು. ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಉಪ್ಪು ನೀರು ಕೊಟ್ಬಿಟ್ರೆ ಬೆಳೆ ಹಾಳಾಗುತ್ತೆ, ಒಣಗೋಗ್ಬಿಡ್ತಾವೆ ಗಿರಿಗಳು. ಸರ್, ಈಗ ಇಲ್ಲೇನೋ ಕೆನಾಲ್ ಇದೆ ಉಪ್ಪುಗಳನ್ನ ಸರ್, ಬೇರೆಲ್ಲ ಈಗ ಕೊಳವೆ ಬಾವಿ ಮುಖಾಂತರ ನೀರು ಹಾಯಿಸ್ತಾರೆ ಸರ್. ಈಗ ಒಂದು ಕೊಳವೆ ಬಾವಿ ಇದೆ ಅವ್ರದ್ದು, ಆ ಕೊಳವೆ ಬಾವಿಯಲ್ಲಿ ಉಪ್ಪು ನೀರು ಇತ್ತು ಅಂದ್ರೆ ಅವರು ಯಾವ ರೀತಿ ಅದನ್ನ ನಿಭಾಯಿಸ್ಕೊಂಡು ಹೋಗುತ್ತೆ ಸರ್? ಬಹಳ ಕಷ್ಟ ಇದು, ಯಾಕಂದ್ರೆ ಇದು ಸಮಸ್ಯೆ ಚಿತ್ರದುರ್ಗದಲ್ಲಿ ಹೆಚ್ಚಾಗಿ ಎದುರಾಗ್ತದೆ. ನಾನಲ್ಲಿದ್ದೆ, KVKಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ, ಬಹಳಷ್ಟು ಜನರ ಸರ್ ನನ್ನದು ಉಪ್ಪಿನ ಅಂಶ ನಾನು ರಿಪೋರ್ಟ್ ನೋಡಿದಾಗ ವಿದ್ಯುತ್ ವಾಹನತೆ 2.5-3-4 ಇರತಕ್ಕಂತ ಡೆಸಿಸೈಮನ್ಸ್ ಪರ್ ಮೀಟರ್ ಇರತಕ್ಕಂತ ರೈತರು, ಅತಿ ಹೆಚ್ಚು ಉಪ್ಪು ನೀರು ಇರತಕ್ಕಂತ ರೈತರು ಅಡಿಕೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಜಮೀನು ಏನಿದೆಯಲ್ಲ 1 ವರ್ಷ 2 ವರ್ಷ 3 ವರ್ಷದಲ್ಲಿ ಎಲ್ಲ ಉಪ್ಪು ಶೇಖರಣೆ ಆಗಿ ಕರ್ಲ್ ಅಂಶ ಏನಪ್ಪ ಅಂದ್ರೆ ಡೆವಲಪ್ ಆಗುತ್ತೆ. ಒಂದ್ಸತಿ ಕರ್ಲ್ ಡೆವಲಪ್ ಆಯ್ತು ಅಲ್ಲಿ ಮಣ್ಣಿನಲ್ಲಿ ಅಂದ್ರೆ ಅದನ್ನ ತೆಗೆಯೋದು ಬಹಳ ಕಷ್ಟ. ಅದಕ್ಕೋಸ್ಕರ ನನ್ನ ಸಲಹೆ ಏನಂದ್ರೆ, ನೀರನ್ನ ಒಂದು ತೊಟ್ಟಿಯಲ್ಲಿ ನೀವು ಶೇಖರಣೆ ಮಾಡ್ಕೊಂಡ್ರೆ ಆ ಬಿಸಿಲಿನ ಶಾಖಕ್ಕೆ ಏನಿದೆಯಲ್ಲ, ಒಂದ್ ವೇಳೆ ಕಾರ್ಬನೇಟ್ಸ್ ಹೆಚ್ಚಿದ್ರೆ, ಗಡಸುತನ ಹೆಚ್ಚಿದ್ರೆ ಅದು ತಳಕ್ಕೆ ಸೆಟ್ಲ್ ಆಗುತ್ತೆ. ನಂತರ ಮೇಲಿರ್ತಕ್ಕಂತ ನೀರನ್ನು ಮಾತ್ರ ನಾನು ಬಳಸ್ಕೋಬೇಕು. ಎಷ್ಟರ ಮಟ್ಟಿಗೆ ಅದನ್ನು ಸಹಿತ ಅಷ್ಟೇ, ಯಾವಾಗ ಬೇಕಾವಾಗ ಹೆಚ್ಚು ನೀರನ್ನು ನಾನು ಅದನ್ನ ಬಳಸುವ ಹಾಗಿಲ್ಲ. ಈ ರೀತಿ ಸ್ವಲ್ಪ ಮಟ್ಟಿಗೆ ನಾವು ಆ ಒಂದು ಗಡಸುತನದ ನೀರನ್ನು ನಾವು ಕಡಿಮೆ ಮಾಡಬೇಕು. ಈಗ ಉಪ್ಪು ನೀರು ಇತ್ತು ಅಂತಂದ್ರೆ ಅದನ್ನ ಫಿಲ್ಟರ್ ಮಾಡಿ ಬಿಡುವಂತ ಒಂದು ತಂತ್ರಜ್ಞಾನಗಳು ಇನ್ನ ಬಂದಿಲ್ಲ ಸರ್? ಬಂದಿದೆ, ಬಟ್ ನಮ್ಮ ದೇಶದಲ್ಲಿ ಏನಿದೆಯಲ್ಲ, ನಮ್ಮ ರೈತರಿಗೆ ಅದನ್ನ ಅಫೋರ್ಡ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಯಾಕಂದ್ರೆ ಕುಡಿಯಕ್ ನಾವು ಈಗ ರಿವರ್ಸ್ ಆಸ್ಮೋಸಿಸ್ ಅಂತ ಮಾಡ್ಕೊಂಡಿವ್ರಿ, ಅದಕ್ಕೆ 8,000 rupees ಬೀಳ್ತೈತಿ. ನಾವು 4m³ 3m³ ಹರಿತಕ್ಕಂತ ನೀರು ನನಗೆ ಶುದ್ಧೀಕರಣ ಆಗ್ಬೇಕಂದ್ರೆ ಅದು ಎಲ್ಲಿ ಯೂಸ್ ಮಾಡ್ಬೇಕು? ಅದನ್ನ ಈ ಹಸಿರು ಮನೆಗಳು, ನಾನು ಗುಲಾಬಿ ಬೆಳಿತೀನಿ, ಸೇವಂತಿಗೆ ಬೆಳಿತೀನಿ, ಅಲ್ಲಿ ತರಕಾರಿಗಳನ್ನು ಬೆಳಿತೀನಿ, ಯಾವು ಇವು ಮೆಣಸಿನಕಾಯಿ ಬರ್ತಾವಲ್ಲ ಅಂತ ಒಂದು ಕ್ಯಾಪ್ಸಿಕಮ್ ಬೆಳಿತೀನಿ ಅಂತಂದಾಗ ಅದಕ್ಕೆ ಡಿಮ್ಯಾಂಡ್ ರೇಟ್ ಜಾಸ್ತಿ ಇರ್ತದೆ. ಅವಾಗ ಅಲ್ಲಿ ಖರ್ಚು ಜಾಸ್ತಿ ಮಾಡಿದ್ರು ಏನು ತೊಂದರೆ ಆಗೋದಿಲ್ಲ. ಇದಕ್ಕೂ ಏನಿದೆಯಲ್ಲ, ಒಳ್ಳೆ ರೇಟ್ ಸಿಕ್ತಪ್ಪ ಅಂದ್ರೆ ಕರೆಂದ ಖಂಡಿತ ನಾವು ಇದಕ್ಕೂ ಸಹಿತ ಮಾಡಬಹುದು. ಸಣ್ಣ 1-2 acres ಇತ್ತಪ್ಪ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಸ್ವಲ್ಪ ಖರ್ಚಾಗುತ್ತೆ ಅದಕ್ಕೆ. ಸರ್, ಈಗ ಉಪ್ಪು ನೀರು ಕೃಷಿಗೆ ಯೋಗ್ಯ ಅಲ್ಲ ಅಂತ ಹೇಳಿದ್ರಿ, ಅದನ್ನ ಅದು ಆಕಸ್ಮಿಕವಾಗಿ ಉಪ್ಪು ನೀರು ಇತ್ತು ಅಂದ್ರೆ ಅದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಹೇಳಿದ್ರಿ ಸರ್. ಈಗ ಕೆಲವು ಭಾಗದಲ್ಲಿ ಈಗ ನೀರು ಸತ್ತೇ ಇದೆ ಅಂತ ಹೇಳ್ತಾರೆ ಸರ್, ಅದು ಯಾವ ರೀತಿ ಕೃಷಿಗೆ ಯೋಗ್ಯ ಅಂತ ಹೇಳ್ತಾರೆ? ಅಲ್ಲಿ ರೈತರಿಗೆ ಏನಾಗ್ತದೆ, ನೀರು ನಮಗೆ ಗಡಸುತನ ಬಹಳ ಮುಖ್ಯ. ನೀರಿನ ಒಂದು ನೊರೆ ಬರೋದಿಲ್ಲ ಕೈಯಲ್ಲಿ ನಾವು ಸಾಬೂನು ಹಚ್ಚಿಕೊಂಡಾಗ, ಅಂದ್ರೆ ಅದರಲ್ಲಿ ನಮಗೆ ಸಾಕಷ್ಟು ಗಡಸುನ ಇದೆ, ನೀರು ಉಪ್ಪಿನಂಶ ಕೊಂಡಿದೆ. ಯಾವ ಉಪ್ಪು, ಅದೇನು ಕ್ಯಾಲ್ಸಿಯಂ ಇದೆಯಾ, ಸುಣ್ಣ ಇದೆಯಾ, ಮ್ಯಾಗ್ನೇಷಿಯಂ ಇದೆಯಾ, ಅಥವಾ ಕಾರ್ಬೋನೇಟ್ ಡೈಕಾರ್ಬೋನೇಟ್ ಇದೆಯಾ, ಅದನ್ನ ನಾವು ಪರೀಕ್ಷೆ ಮುಖಾಂತರ ನೋಡಬೇಕು. ನಾವು ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು ಇದು ನೀರು ಯಾವ ಒಂದು ಗುಣಮಟ್ಟ ಇದೆ ಅಂತ ಹೇಳಿ. ಖಂಡಿತ ಸರ್, ನೀರು ಮತ್ತು ಮಣ್ಣಿನ ಪರೀಕ್ಷೆ ತೋಟವನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಟೆಸ್ಟ್ ಮಾಡಿಸಿ, ವರ್ಷಕ್ಕೊಂದ್ಸಲ ನೀರನ್ನು ಸಹಿತ ಏನಿದೆಯಲ್ಲ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ಈಗ ಮಣ್ಣು ಪರೀಕ್ಷೆ ಅಂತಂದ್ರೆ ಬರೇ ಈ ಒಂದು ತೋಟಗಾರಿಕೆ ಬೆಳೆಗಳಲ್ಲೇ ಅಷ್ಟೇ ಅಲ್ಲ, ಈಗ ಬೇರೆ ಕುಷ್ಕಿ ಬೆಳೆಗಳನ್ನ ಬೆಳೆಯುವಂತ ಒಂದು ಪ್ರದೇಶಗಳಲ್ಲಿ, ನಾವು ಎಣ್ಣೆಕಾಳು ಬೆಳೆಯುವಂತ ಒಂದು ಪ್ರದೇಶಗಳಲ್ಲೂ ಎಲ್ಲದರಲ್ಲೂ ಮಣ್ಣು ಪರೀಕ್ಷೆ ಉತ್ತಮ ಅಂತ ಹೇಳ್ತಾರೆ. ಸರ್, ಈಗ ಅಡಿಕೆ ಬಗ್ಗೆ ಅಷ್ಟೇ ಅಲ್ಲ, ಈ ಬಾಳೆ ಬೆಳಿತೀನಿ ಅಂತ ತಿಳ್ಕೊಳ್ಳಿ, ಮಾವಿನ ಸಸಿ ನರ್ಸರಿ ಮಾಡ್ತೀನಿ, ಅಥವಾ ತರಕಾರಿಯ ಸಸಿಗಳನ್ನು ನಾನು ಮಾಡ್ತೀನಿ. ಒಂದು ಇತ್ತೀಚೆಗೆ ಏನಪ್ಪ ಅಂದ್ರೆ ಪಾಲಿಹೌಸ್ ಎಲ್ಲ ಬಂದಿದಾವೆ, ನೀರು ಚಲೋ ಇರ್ಬೇಕಲ್ವಾ, ನೀರಿನಲ್ಲಿ ಉಪ್ಪಿನಂಶ ಒಂದಕ್ಕಿಂತ ಕಡಿಮೆ ಇರಬೇಕು, 1 dSi/m². ವಿದ್ಯುತ್ ವಾಹನತೆ ಅಂದ್ರೆ ಲವಣಾಂಶ ಕಡಿಮೆ ಇದ್ರೆ ಅಂತ ನೀರು ನರ್ಸರಿ ಮಾಡಲಿಕ್ಕೆ ಯೋಗ್ಯ, ಇಲ್ದಿದ್ರೆ ಕಷ್ಟ. ಸರ್, ಈಗ ಈ ಒಂದು ಮಣ್ಣು ಪರೀಕ್ಷೆ ಬಗ್ಗೆ ಅಥವಾ ನೀರು ಪರೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರೈತರಿಗೆ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ಸರ್, ಒಂದು ಇಲ್ಲಿಗೆ ನಮ್ಮ ಕತ್ತಲಗೆರೆಗೆ ಬರಬಹುದು, ಇಲ್ಲ ಅಂದ್ರೆ ಈಗ ದಾವಣಗೆರೆಯಲ್ಲಿ ಕೂಡ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ಇರ್ತಕ್ಕಂತ ರೈತರು ಅಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಮತ್ತು ಚಿತ್ರದುರ್ಗ ಹಿರಿಯೂರು ತಾಲೂಕಿನಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರ ಬಬ್ಬರ್ ಫಾರ್ಮ್ ಹಿರಿಯೂರಲ್ಲಿ ಕೂಡ ಪರೀಕ್ಷೆ ಮಾಡ್ಕೊಳ್ಳೋಕೆ ಅವಕಾಶವಿದೆ. ಅಲ್ಲಿ ಕೂಡ ಪ್ರಯೋಗಾಲಯ ಇದೆ, ಮಣ್ಣು ವಿಜ್ಞಾನಿ ಇದ್ದಾರೆ, ಕೃಷಿ ಇಲಾಖೆಯಲ್ಲಿ ಇದೆ ಚಿತ್ರದುರ್ಗದಲ್ಲಿ. ಮತ್ತು ಶಿವಮೊಗ್ಗ ರೈತರು ಬಂದರೆ ಶಿವಮೊಗ್ಗ KVK ಇದೆ, ಕಾಲೇಜ್ ಇದೆ, ಎಲ್ಲ ಕಡೆ ಇದ್ದಾವೆ. ಏನಾದ್ರು ತಮಗೆ ಮಾಹಿತಿ ಬೇಕು ಅಂದ್ರೆ ದಯವಿಟ್ಟು ನನ್ನ ಒಂದು ಫೋನ್ ನಂಬರ್ ಅನ್ನು ತೆಗೆದುಕೊಳ್ಳಿ, 9008354768. ಒಳ್ಳೆಯದು ಸರ್. ಇಲ್ಲೇ ತನಕ ಈ ಒಂದು ಅಡಿಕೆ ತೋಟಗಳಲ್ಲಿ ಈ ಒಂದು ಕೆರೆ ಮಣ್ಣನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು, ಜೊತೆಗೆ ಈ ಪೋಷಕಾಂಶಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಧನ್ಯವಾದ. ಈವರೆಗೂ ಅಡಿಕೆ ತೋಟದಲ್ಲಿ ಕೆರೆ ಮಣ್ಣು ಬಳಕೆ ಹಾಗೂ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯವಾಗಿ ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಸರ್ವಜ್ಞ ಬಿ ಸಾಲಿಮಠ್ ಅವರೊಂದಿಗೆ ಸಂದರ್ಶನ ಮೂಡಿಬಂದಿತು. ಇವರನ್ನು ಸಂದರ್ಶಿಸಿದವರು UM ಮರುಳಸಿದ್ದೇಶ್. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು, ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ, ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆಯೊಂದನ್ನು ಕೇಳೋಣ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಬಾಕ್ಲಲ್ಪ ಚಾರಿ ಮರ ಕಿತ್ಲೇ ಮರ ಬಾಕ್ಲಲ್ ಬಚಾರಿ ಮರ ಕಿತ್ತಲ್ ಕಿತ್ಲೇ ಮರ ಕೋಟೆ ಡಾಕ್ಟರ್ ಬಾಕ್ಲಮ್ಮನೆ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯ ಮಾತನಾಡು. ಸೂರ್ಯಪಾನ ನಟ್ಟ ನಡುವೆ ಶೃಂಗ ಪಾಠ ಸುತ್ತ ಸೂರ್ಯಪಾನ ನಟ್ಟ ನಡುವೆ ಶೃಂಗ ಪಾಠ ಕೋಟೆ ದಾಟಿದ್ರ ಬಾಕಲ್ಲ ಮನೆ ಮಾತನಾಡು. ಮಾತನಾಡಣ್ಣಯ್ಯ ಮಾತನಾಡು, ಹೇ ಮುತ್ತು ಹೇ ಗಿಳಿಯ ಮಾತನಾಡು. ಆಗದೋನೆ ಭೋಗದೋನೆ ನಾಗ ನಡುವ ಕಟ್ಟಿನೋನೆ ಮಾತನಾಡೋನೆ ಭೋಗದೋನೆ ನಾಗ ನಡುವ ಕಟ್ಟಿನೋನೆ ಹತ್ತೋಗಿಲ್ಲಂಗೆ ಕುಕ್ಕಿಯಲ್ಲೋ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುತ್ತು ಏ ಗಿಳಿಯ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಏ ಮುತ್ತು ಏ ಗಿಳಿಯ ಮಾತನಾಡು ಪಟ್ಟೆ ಧೋತ್ರ ಇಕ್ಯಾನ್ ಮರವೀನ ಜೋಡ ಅಹುಟ್ಟಾನ್ ಪಟ್ಟೆ ಧೋತ್ರ ಇಕ್ಯಾನ್ ಮರವೀನ ಜೋಡ ಹೊರಟಾನ್ ನಾರಿ ಕೇರಿಗೆ ಮಾತನಾಡೋ ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಮೂಡಲ್ ಸೀಮೆ ಹೆಣ್ಣು ಕಾಣ ಮಾತನಾಡು ಮುತ್ತಿನ ಚೂರಾಯ್ದೋಳು ಮಾತನಾಡು ಅಹಮೂಡಲ್ ಸೀಮೆ ಹೆಣ್ಣು ಕಾಣು ಮಾತನಾಡು ಮುತ್ತಿನ ಚೂರಾಯ್ದೋಳು ಮಾತನಾಡು ಕತ್ತಲ್ ಕವಿದಾವೆ ಕಣ್ಗೆ ಮಾತನಾಡೋ ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಮಾತನಾಡಣ್ಣಯ್ಯ ಮಾತನಾಡು ಹೇ ಮುತ್ತು ಹೇ ಗಿಳಿಯ ಮಾತನಾಡು ಮಾತನಾಡ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಂಗಡಿಗರೊಂದಿಗೆ ರಾಜು ಅನಂತಸ್ವಾಮಿ ಅವರು ಹಾಡಿರುವ ಜನಪದ ಗೀತೆಯೊಂದನ್ನು ಆಲಿಸಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಪೇಟೆ ಧಾರಣೆ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ ಹೀಗಿದೆ. ಅಡಿಕೆ ಅಪಿ ಕನಿಷ್ಠ 47,119, ಗರಿಷ್ಠ 47,529. ಅಡಿಕೆ ಬೆಟ್ಟೆ ಕನಿಷ್ಠ 36,159, ಗರಿಷ್ಠ 37,579. ಅಡಿಕೆ ಕೆಂಪುಗೋಟು ಕನಿಷ್ಠ 31,600, ಗರಿಷ್ಠ 32,000. ಅಡಿಕೆ ರಾಶಿ ಕನಿಷ್ಠ 46,639, ಗರಿಷ್ಠ 47,069. ಹತ್ತಿ ಡಿಸೀಚ್ ಕನಿಷ್ಠ 2,250, ಗರಿಷ್ಠ 13,866. ಚನ್ನಗಿರಿ ಮಾರುಕಟ್ಟೆಯ ವರದಿ. ಅಡಿಕೆ ರಾಶಿ 46,099, ಕನಿಷ್ಠ ಗರಿಷ್ಠ 47,899. ಮೆಣಸು ಕರಿಮೆಣಸು ಕ್ವಿಂಟಲ್ಗೆ ಕನಿಷ್ಠ 46,779, ಗರಿಷ್ಠ 52,656. ಇನ್ನು ದಾವಣಗೆರೆ ಮಾರುಕಟ್ಟೆಯ ಇಂದಿನ ವರದಿ. ಸೇಬು ಕ್ವಿಂಟಲ್ಗೆ ಕನಿಷ್ಠ 6,500, ಗರಿಷ್ಠ 7,000. ಬೂದುಕುಂಬಳಕಾಯಿ ಕನಿಷ್ಠ 1,000, ಗರಿಷ್ಠ 1,500. ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000. ಬಾಳೆಹಣ್ಣು ಪಚ್ಚುಬಾಳೆ ಕನಿಷ್ಠ 1,000, ಗರಿಷ್ಠ 1,400. ಹುರುಳಿಕಾಯಿ ಬೀನ್ಸ್ ಕನಿಷ್ಠ 4,500, ಗರಿಷ್ಠ 5,500. ಬೀಟ್ರೂಟ್ ಕನಿಷ್ಠ 1,500, ಗರಿಷ್ಠ 1,600. ಹಾಗಲಕಾಯಿ ಕನಿಷ್ಠ 2,500, ಗರಿಷ್ಠ 3,000. ಸೋರೆಕಾಯಿ ಕನಿಷ್ಠ 600, ಗರಿಷ್ಠ 1,000. ಬದನೆಕಾಯಿ ಕನಿಷ್ಠ 800, ಗರಿಷ್ಠ 1,200. ಗೋರಿಕಾಯಿ ಕನಿಷ್ಠ 1,400, ಗರಿಷ್ಠ 1,800. ಎಲೆಕೋಸು ಕನಿಷ್ಠ 600, ಗರಿಷ್ಠ 800,